ಇನ್ನೂ ತುಂಬಾ ಯೌವನದಲ್ಲಿ ಇರ್ತಕ್ಕಂತಹ ಗಿಡಗಳು, ತುಂಬಾ ಬಲಿಷ್ಠವಾದ ಗಿಡಗಳೇ ಇರುತ್ತಲ್ಲ, ಆಮೇಲೆ ಸಾಕಷ್ಟು ನೆರಳು ಇರಬೇಕು, ತೇವಾಂಶನೂ ಸ್ವಲ್ಪ ಮಟ್ಟದಲ್ಲಿ ಇರಬೇಕು. ಅದೇ ತರನಾಗಿ ಗಿಡಗಳು ಬಲಿಷ್ಠವಾಗಿರಬೇಕು, ಯೌವನ ಒಂದು ಸ್ಥಿತಿಯಲ್ಲಿ ಇರಬೇಕು. ಸೊ ಅಂತ ಗಿಡಗಳಿಗೆ ಕಸಿಯನ್ನು ಅಥವಾ ಕಪಾತನ ಮಾಡೋದ್ರಿಂದ ತಡೆದುಕೊಳ್ಳುವಂತಹ ಶಕ್ತಿಯನ್ನು ಹೊಂದಿರುತ್ತೆ. ಆದರೆ ಅದೇ ದೊಡ್ಡ ಗಿಡಗಳು ಅಂದ್ರೆ ವೀಕ್ ಆಗಿರೋ ಗಿಡಗಳು, ವಯಸ್ಸಾದ ಗಿಡಗಳು, ಆಮೇಲೆ ಸಾಕಷ್ಟು ನೆರಳು ಇಲ್ಲದೆ ಇರೋದು, ಇವೆಲ್ಲ ಕಸಿ ಮಾಡಿದ್ರೆ, ಸಾಕಷ್ಟು ಮಣ್ಣಿನಲ್ಲಿ ತೇವಾಂಶ ಇಲ್ಲದೇನೆ ನಾವು ಕಸಿ ಮಾಡಿಕೊಂಡ್ರೆ ಬರ್ತಕ್ಕಂಥ ಚಿಗುರುಗಳು ಸರಿಯಾಗಿ ಬರಲ್ಲ, ಅಥವಾ ಬಿಸಿಲಿನ ಪ್ರಮಾಣ ಜಾಸ್ತಿ ಆದರೆ, ಈ ವರ್ಷ ನೋಡಿ ಸಿಚುವೇಶನ್ ಹಂಗೆ ಇದೆ, ಈ ವರ್ಷ ಸಾಕಷ್ಟು ಬಿಸಿಲು ಇರೋದ್ರಿಂದ ನಾವೇನಾದರೂ ಕಸಿ ಮಾಡಿದ್ದೆ ಆದರೆ ಒತ್ತಡ ಆಗುತ್ತೆ, ಒಣಗಿ ಹೋಗುತ್ತೆ, ಡೈಬ್ಯಾಕ್ ಅಂತ ಕರಿತೀವಿ, ಆ ಡೈಬ್ಯಾಕ್ ರೋಗ ಬರುವಂತಹ ಒಂದು ಪರಿಸ್ಥಿತಿ ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರ ಯಾರೇ ಬೆಳೆಗಾರರಿರ್ಬೋದು, ಕಸಿ ಮಾಡೋಕ್ಕಿಂತ ಮುಂಚೆ ಆದಷ್ಟು ನೀರಿನಲ್ಲಿ ಸಾಕಷ್ಟು ತೇವಾಂಶವನ್ನ ಮೇಂಟೈನ್ ಮಾಡಿ ಅಥವಾ ಇದ್ರೆ ಕಪಾತಿಗೆ ಹೋಗ್ಬೋದು ಅಂತ. ಜೊತೆಗೆ ಗಿಡದ ಸ್ಥಿತಿಗತಿಯನ್ನು ಕೂಡ ನೋಡ್ಕೋಬೇಕು. ನಮ್ದು ಏನಂತಂದ್ರೆ ಕುಯಿಲಾದ್ಮೇಲೆ ಜನವರಿ ಅಥವಾ ಫೆಬ್ರವರಿಯಿಂದ ಹಿಡಿದು ಮಳೆ ಒಂದು ಸ್ಟಾರ್ಟ್ ಆಗುವವರೆಗೂ ಅಂದ್ರೆ ಜೂನ್ ಟೈಮ್ ವರೆಗೂ ಟೈಮ್ ಇರುತ್ತೆ ಕಪಾತ್ ಅಥವಾ ಕಸಿಯನ್ನ ಮಾಡ್ಲಿಕ್ಕೆ. ಆ ಒಂದು ಅಂತರದಲ್ಲಿ ಅಥವಾ ಆ ಒಂದು ಟೈಮ್ ಅಲ್ಲಿ ಸಾಕಷ್ಟು ಮಳೆ ಆದ್ಮೇಲೆ ಅಂದ್ರೆ 4-5 ಇಂಚ್ ಮಳೆ ಆದ್ರೂ ಆಗ್ಬೇಕು, ಕಡಿಮೆ ಅಂದ್ರೆ 100 mm ಅಂತ ಕರಿತೀವಿ. ಆ ಒಂದು ಮಳೆ ಸಾಕಷ್ಟು ತೇವವನ್ನ ಕೊಡುತ್ತೆ, ಅದರಿಂದ ಗಿಡಗಳು ಬೇಗ ಪುನರುಶ್ಚೇತನ ಹೊಂದುತ್ತೆ. ಹೀಗಾಗಿ ಆ ಒಂದು ಸಮಯದಲ್ಲಿ ಕಪಾತ್ ಅಥವಾ ಕಸಿ ಮಾಡೋದು ಒಳ್ಳೆಯದು. ಅಂದ್ರೆ ರೋಬಸ್ಟ ಕೊಯ್ಲನ್ನ ಸಾಧಾರಣವಾಗಿ ನಾವು ಫೆಬ್ರವರಿ ಮಾರ್ಚ್ ನಲ್ಲಿ ಮಾಡ್ಕೊಳ್ತೀವಿ. ಹೌದು. ಆ ನಂತರ ಒಂದು ಮಂಡಲದಲ್ಲಿರೋ ತೇವಾಂಶ ನೋಡ್ಕೊಂಡು 2-3 ವಾರನ ಬಿಟ್ಟು ನಾವು ಬಿಟ್ಕೊಂಡು ಮಾಡ್ಕೋಬೇಕು. ಆಮೇಲೆ ರೋಬಸ್ಟಾದಲ್ಲಿ ಪ್ರಾಮುಖ್ಯತೆ ಏನು ವಹಿಸ್ಬೇಕಂತಂದ್ರೆ ಸರ್, ಒಂದಿಷ್ಟು ಜನಗಳು ತುಂಬಾ ಸಾಕಷ್ಟು ನೆರಳನ್ನ ಮೇಂಟೈನ್ ಮಾಡಿರ್ತಾರೆ, ಹಾಗೆ ಒಂದಿಷ್ಟು ಗ್ರೋವರ್ಸ್ಗೆ ನೀರಿನ ಅವಶ್ಯಕತೆ ಇರುತ್ತೆ, ಆಮೇಲೆ ಒಂದಿಷ್ಟು ಬೆಳೆಗಾರರ ಹತ್ರ ನೀರು ಸೌಲಭ್ಯ ಇರುತ್ತೆ. ಸೊ ನೀರು ಯಾರಿಗೆ ಸೌಲಭ್ಯ ಇದೆಯೋ ಅವರು ಕಪಾತನ್ನ ಕೊಯ್ಲು ಆದ್ಮೇಲೆ ಮಾಡ್ಕೋಬಹುದು. ಯಾಕಂತಂದ್ರೆ ಅವರು ಈಗ ಬಿಸಿಲಿಗೆ ಬಂತು ಅಂತಂದ್ರೆ ನೀರಿನ ವ್ಯವಸ್ಥೆ ಇರೋದ್ರಿಂದ ನೀರನ್ನ ಹೊರ್ಕೋಬಹುದು ಅವರು. ಆದ್ರೆ ಯಾರಿಗೆ ನೀರಿನ ವ್ಯವಸ್ಥೆ ಇಲ್ವೋ ಅಥವಾ ನೆರಳಿನ ಒಂದು ಪ್ರಮಾಣ ಸಾಕಷ್ಟು ಇಲ್ವೋ ಅವರು ಕಪಾತನ್ನ ಮಾಡೋದು ಆದಷ್ಟು ಅವಾಯ್ಡ್ ಮಾಡಬೇಕು. ಇಲ್ಲಿವರೆಗೂ ಅಂತಂದ್ರೆ ಸಾಕಷ್ಟು ಮಳೆ ಆಗುವವರೆಗೂ, ಅಂದ್ರೆ 4-5 ಇಂಚ್ ಮಳೆ ಆಗುವವರೆಗೂ ಅಥವಾ ಸಾಕಷ್ಟು ತೇವ ಇರುವವರೆಗೂ ಆದಷ್ಟು ಕಪಾತನ್ನ ಅವಾಯ್ಡ್ ಮಾಡಬೇಕು. ಎಲ್ಲಿವರೆಗೂ ಅಂತಂದ್ರೆ ಜೂನ್ ವರೆಗೂ ಕೂಡ ನಾವು ಇದನ್ನ ಮುಂದೂಡಬಹುದು. ಅಂದ್ರೆ ಮಣ್ಣಲ್ಲಿ ಸಾಕಷ್ಟು ತೇವಾಂಶ ಇದ್ದು ನೆರಳು ಕೂಡ ಚೆನ್ನಾಗಿದ್ದು ವಾತಾವರಣ ಸ್ವಲ್ಪ ತಂಪಾಗಿರೋ ಸಂದರ್ಭದಲ್ಲಿ ಗಿಡ ಸ್ಥಿತಿಗತಿ ನೋಡಿಕೊಂಡು ಮಾಡೋದು ಒಳ್ಳೆಯದು. ಈಗ ಈ ಅಡ್ಡ ರೆಕ್ಕೆಗಳ ಮೇಲೆ ನೇರವಾಗಿ ಬೆಳೆಯುವಂತ ರೆಕ್ಕೆಗಳನ್ನ ಗಂಡು ರೆಕ್ಕೆಗಳು ಅಂತ ತಾವು ಹೇಳಿದ್ರಿ. ಹೌದು ಸರ್. ಈ ಕಾಫಿ ಗಿಡದಲ್ಲಿ ಹೌದು, ಇವುಗಳನ್ನ ಯಾವಾಗ ತೆಗಿಬೇಕಾಗತ್ತೆ, ಹೇಗ್ ತೆಗಿಬೇಕಾಗತ್ತೆ ಅಂತ ಸರ್? ಏನಂತಂದ್ರೆ ಇದು ಅರೇಬಿಕಾ ಮತ್ತೆ ರೋಬೋಸ್ಟಾ ಎರಡರಲ್ಲೂ ಗಂಡು ರೆಕ್ಕೆಗಳು ಬಂದೇ ಬರುತ್ತೆ. ಗಂಡು ರೆಕ್ಕೆಗಳು ಅವಾಗ ಅವಾಗ ತಾಯಿ ರೆಕ್ಕೆಗಳು ಅಂತ ಕರಿತೀವಿ, ತಾಯಿ ರೆಕ್ಕೆಗಳ ಮೇಲೆ ಅವಾಗವಾಗ ಇದು ಬರ್ತಾನೆ, ನೇರವಾಗಿ ಬೆಳೆಯುತ್ತೆ. ತಾಯಿ ರೆಕ್ಕೆ ಅಡ್ಡಲಾಗಿ ಹೋದ್ರೆ ಇದು ಅದಕ್ಕೆ ನೇರವಾಗಿ ಬೆಳೆಯುತ್ತೆ, ಉದ್ದಕ್ಕೆ ಇದು ಹೋಗ್ಬಿಡುತ್ತೆ. ಈ ರೆಕ್ಕೆಗಳನ್ನು ನಾವು ಗಂಡು ರೆಕ್ಕೆಗಳಂತ ಕರಿತೀವಿ. ಸೊ ಗಂಡು ರೆಕ್ಕೆಗಳು ಅಂದ ಮಾತ್ರಕ್ಕೆ ಇದು ಫಸಲು ಕೊಡಲ್ಲ ಅಂತ ಅರ್ಥ ಏನಲ್ಲ, ಸಾಕಷ್ಟು ಫಸಲನ್ನ ಕೊಡುತ್ತೆ. ಆದ್ರೆ ಈ ಗಂಡು ರೆಕ್ಕೆಗಳನ್ನ ಹೆಚ್ಚು ಅರೇಬಿಕಾಕ್ಕಿಂತ ರೋಬೋಸ್ಟಾದಲ್ಲಿ ನಾವು ಹೆಚ್ಚು ನೋಡ್ಲಿಕ್ಕೆ ನಮಗೆ ಗಂಡು ರೆಕ್ಕೆಗಳು ಸಿಗುತ್ತೆ. ಈ ಗಂಡು ರೆಕ್ಕೆಗಳನ್ನ ನಾವು 1 ವರ್ಷದವರೆಗೂ ಚೆನ್ನಾಗಿದ್ರೆ, ಅದು ಹೆಲ್ದಿ ಆಗಿದ್ರೆ ಗಂಡು ರೆಕ್ಕೆಯನ್ನ 1 ವರ್ಷದ ಮಟ್ಟಿಗೆ ನಾವು ಕಾಯ್ಕೊಂಡು ಅದರಲ್ಲಿ ಬರ್ತಕ್ಕಂತಹ ಇಳುವರಿಯನ್ನ ನಾವು ತಗೊಂಡು ಅದನ್ನ ಮುಂದಿನ ವರ್ಷಕ್ಕೆ ಕಟಾವು ಮಾಡೋದು ಒಳ್ಳೆಯದು. ಗಂಡು ರೆಕ್ಕೆಯನ್ನ ಒಂದ್ಸಾರಿ ನಾವು ತುಂಬಾ ವರ್ಷದವರೆಗೂ ಇಟ್ಕೊಂಡ್ರೆ ಗಿಡದಲ್ಲಿ ಇರ್ತಕ್ಕಂತಹ ಎಲ್ಲ ರೆಕ್ಕೆಗಳನ್ನ ವೀಕ್ ಮಾಡಿಬಿಡುತ್ತೆ, ಎಲ್ಲ ರೆಕ್ಕೆಗಳು ನಿಶಕ್ತಿ ಆಗುತ್ತೆ. ಹೇಗೆ ನಿಶಕ್ತಿ ಆಗುತ್ತೆ ಅಂತಂದ್ರೆ ಸರ್, ಈ ಗಂಡು ರೆಕ್ಕೆ ಏನಿದೆ ಇದು ಸಾಕಷ್ಟು ಪ್ರಮಾಣದಲ್ಲಿ ನೀರು ಮತ್ತು ಪೋಷಕಾಂಶ ಹಾಗೂ ಇನ್ನಿತರ ಲವಣಾಂಶಗಳನ್ನ ಎಳೆದುಕೊಳ್ಳುವಂತಹ ಶಕ್ತಿಯನ್ನ ಈ ಗಂಡು ರೆಕ್ಕೆ ಹೊಂದಿರುತ್ತೆ. ಹೀಗಾಗಿ ಇದರಲ್ಲಿ ಎಲ್ಲಾ ಪೋಷಕಾಂಶಗಳು ಅದೇ ರೆಕ್ಕೆಗೆ ಪೂರೈಕೆ ಮಾಡೋ ಟೈಮಲ್ಲಿ ಬೇರೆ ರೆಕ್ಕೆಗಳು ಸಿಗಲ್ಲ. ಹೀಗಾಗಿ 1 ವರ್ಷದ ಮಟ್ಟಿಗೆ ಹಾಗೇನಾದ್ರೂ ನೀವು ಗಂಡು ರೆಕ್ಕೆಯನ್ನ ಉಳಿಸ್ಕೊಂಡಿದ್ದೇ ಆದ್ರೆ 1 ವರ್ಷದ ಮಟ್ಟಿಗೆ ಮಾತ್ರ ನೀವು ಉಳಿಸ್ಕೊಳ್ಳಿ, ಅದಾದ್ಮೇಲೆ 3ನೇ ವರ್ಷ ಆ ಗಂಡು ರೆಕ್ಕೆಯನ್ನ ಆದಷ್ಟು ತೆಗೆದ್ಬಿಡಿ. ತೆಗೆಯೋದು ಒಳ್ಳೆಯದು, ಹಚ್ಚಿ ತೆಗಿಬೇಕಾಗತ್ತ? ಹೌದು ಹೌದು ಸರ್, ಅದನ್ನ ಬುಡಕ್ಕೆ ಹಚ್ಚಿ ಆ ಗಂಡು ರೆಕ್ಕೆಯನ್ನ ತೆಗಿಬೇಕು. ಇನ್ನ ಯಾವ ಗಿಡಗಳಿಗೆ ಯಾವ ರೀತಿಯಾದಂತ ಒಂದು ಕಪಾತ್ನ ಅವಶ್ಯಕತೆ ಇರುತ್ತೆ ಅಂತೀರಿ? ಹೌದು ಸರ್, ಏನಂತಂದ್ರೆ ಈಗ ಸಣ್ಣ ಗಿಡಗಳಿಗೆ ನೋಡಿ, ಈಗ ಒಂದು ವರ್ಷದ ಅಥವಾ ಎರಡು ವರ್ಷದ ಗಿಡಗಳಿಗೆ ಯಾವುದೇ ರೀತಿಯ ಕಪಾತಿನ ಅವಶ್ಯಕತೆ ಆ ಗಿಡಗಳಿಗೆ ಇರಲ್ಲ. ಅಂದ್ರೆ ಇನ್ನೂ ಫಸಲು ಕೊಡ್ತಾ ಇರಲ್ಲ, ಇನ್ನೂ ಫಸಲು ಕೊಡ್ತಾ ಇರಲ್ಲ, ಆ ಗಿಡಗಳಿಗೆ ಯಾವುದೇ ಕಪಾತ್ ಅಥವಾ ಕಸಿ ಇರಲ್ಲ. ಅಲ್ಲಿ ಮೇಲಿನ ಕುಡಿ ಚೂಟೋದು ಅಂತ ಹೇಳ್ತೀವಿ, ಆ ಕುಡಿಯನ್ನ ಚೂಟಬೇಕಾಗುತ್ತೆ ಸರ್. ಆ ಒಂದು ಕುಡಿಯನ್ನ ಚೂಟಿದ್ದೆ ಆದ್ರೆ ಸೊ ನಮ್ಗೆ ಆ ಗಿಡನ ಅಲ್ಲಿಗೆ ನಿಯಂತ್ರಣ ಮಾಡಿದಂಗಾಗುತ್ತೆ, ಅಂದ್ರೆ ಎತ್ತರ ಬೆಳೆಯಲ್ಲ, ಎತ್ತರ ಬೆಳೆಯಲ್ಲ. ಇದು ಕೂಡ ನಮ್ಮ ಕಪಾತು ಅಥವಾ ಕಸಿಯಲ್ಲಿ ಬರ್ತಕ್ಕಂತ ಒಂದು ವಿಧಾನ. ಅದಕ್ಕೆ ನಾವು ಟ್ರೈನಿಂಗ್ ಅಂತ ಕರಿತೀವಿ. ಸಣ್ಣ ಗಿಡ ಇದ್ದಾಗ್ಲೇನೆ ಅದನ್ನ ಆಕಾರ ಕೊಡೋದು, ಅಥವಾ ಛತ್ರಿ ಆಕಾರನೋ ಅಥವಾ ಈ ತರ ಒಂದು ಬೇರೆ ಬೇರೆ ತರದ ಆಕಾರಗಳನ್ನ ಕೊಡೋದ್ರಿಂದ ತೋಟದಲ್ಲಿ ಮಾಡ್ತಕ್ಕಂತಹ ಸ್ಪ್ರೇಗಳಿರ್ಬೋದು ಅಥವಾ ಕುಯಿಲ್ ಮಾಡೋದಿರ್ಬೋದು ಅಥವಾ ಇನ್ಯಾವುದು ಆಪರೇಷನ್ಸ್ ಇರ್ಬೋದು, ಅವೆಲ್ಲ ನಮಗೆ ಈಸಿ ಆಗುತ್ತೆ. ಅಂದ್ರೆ ಎತ್ತರವನ್ನ ನಿಯಂತ್ರಿಸಬಹುದು, ಎತ್ತರವನ್ನ ನಿಯಂತ್ರಿಸಬಹುದು. ಎತ್ತರವನ್ನ ನಿಯಂತ್ರಿಸುವುದರಲ್ಲಿ ಇದೇನು ಟ್ರೈನಿಂಗ್ ಅಂತ ಹೇಳಿದೆ ಸರ್, ಇದರಲ್ಲಿ ಅರೇಬಿಕಾ ಮತ್ತೆ ರೋಬೋಸ್ಟಾದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ನಾವು ಮಟ್ಟ ಮಾಡೋದು ಅಂತ ಹೇಳ್ತೀವಿ, ಕಾಫಿ ಬೆಳೆಗಾರರ ಒಂದು ಭಾಷೆಯಲ್ಲಿ ಕಾಫಿ ಗಿಡನ ಮಟ್ಟ ಮಾಡೋದು ಅಂತ ಹೇಳ್ತೀವಿ. ಅರೇಬಿಕಾದಲ್ಲಿ ನಮಗೆ ಎರಡು ತರ ವೆರೈಟಿ ಬರುತ್ತೆ, ಎತ್ತರದ ತಳಿಗಳು ಮತ್ತೆ ಗಿಡ್ಡ ತಳಿಗಳು ಅಂತ ಬರುತ್ತೆ. ರೋಬೋಸ್ಟಾದಲ್ಲಿನೂ ಕೂಡ ಎತ್ತರದ ತಳಿ ಮತ್ತೆ ಗಿಡ್ಡ ತಳಿ ಅಂತ ಎರಡು ತರ ಬರುತ್ತೆ. ಅರೇಬಿಕಾದಲ್ಲಿ ಎತ್ತರದ ತಳಿಗಳಾದ್ರೆ ಎರಡು ಹಂತದ ಮಟ್ಟನ ಮಾಡಲಿಕ್ಕೆ ಸಜೆಸ್ಟ್ ಮಾಡ್ತೀವಿ, ಅದೇ ತರನಾಗಿ ಗಿಡ್ಡ ತಳಿಗಳಿಗೆ ಒಂದು ಹಂತದ ಮಟ್ಟನ ಸಜೆಸ್ಟ್ ಮಾಡ್ತೀವಿ. ಎರಡು ಹಂತದ ಮಟ್ಟ ಅಂತ ಬಂದಾಗ ಮೊದಲನೇ ಹಂತದ ಮಟ್ಟ ಎರಡು ಅರಿ ಅಡಿಗೆ ಇರಬೇಕು. ಹಾಗೆ ಎರಡು ಅರಿ ಅಡಿಗೆ ಮೊದಲನೇ ಹಂತದ ಮಟ್ಟ ಮಾಡಿ ಆದ್ಮೇಲೆ ಕಡಿಮೆ ಅಂದ್ರೆ ಆ ಒಂದು ಸ್ಥಿತಿಯಿಂದ ನಾಲ್ಕರಿಂದ ಐದು ವರ್ಷ ಇಳುವರಿಯನ್ನ ಪಡಿಬೇಕಾಗುತ್ತೆ. ಮಟ್ಟ ಮಾಡಿ ಆದ್ಮೇಲೆ ಮೇಲೆ ಯಾವುದೇ ತರನಾದ ಕಂಬ ಚಿಗರನ್ನ ಬಿಡ್ಲೇಬಾರದು. ಯಾಕೆ ಬಿಡ್ಲೇಬಾರದು ಅಂತಂದ್ರೆ ಗಿಡ ವೀಕ್ ಆಗುತ್ತೆ. ಕಂಬ ಚಿಗರನ್ನ ಇಮಿಡಿಯೇಟ್ ಆಗಿ ಬಿಟ್ರೆ ಗಿಡ ವೀಕ್ ಆಗಿಬಿಡುತ್ತೆ, ಹಾಗೆ ಮೇನ್ ಕಾಂಡ ಏನಿರುತ್ತೆ ಅದು ದಪ್ಪ ಆಗಲ್ಲ. ಮುಂದೆ ಮೇಲಿನ ಒಂದು ಮಟ್ಟವನ್ನ ಹಿಡಿದುಕೊಟ್ಟಂತ ಶಕ್ತಿ ಅದಕ್ಕೆ ಬರಲ್ಲ. ಅದಕ್ಕೋಸ್ಕರ ಈ ಮೊದಲನೇ ಮಟ್ಟವನ್ನ ಎರಡೂವರೆ ಅಡಿಗೆ ಮಾಡಿ ಎರಡನೇ ಹಂತವನ್ನ ಬಿಡಬೇಕಾದ್ರೆ ಕಡಿಮೆ ಅಂದ್ರೂ ನಾಲ್ಕರಿಂದ ಐದು ವರ್ಷದ ಇಳುವರಿಯನ್ನು ಪಡಿಬೇಕಾಗುತ್ತೆ. ಅದಾದ್ಮೇಲೆ ಎರಡನೇ ಮಟ್ಟವನ್ನು ಬಿಟ್ಟು ಆ ಎರಡನೇ ಮಟ್ಟನೂ ಕೂಡ ಎರಡೂವರೆ ಅಡಿಗೆ ಕಟ್ ಮಾಡಬೇಕಾಗುತ್ತೆ ಅಥವಾ ಮಟ್ಟ ಮಾಡಬೇಕಾಗುತ್ತೆ. ಸೊ ಎರಡು ಮಟ್ಟದ ಎತ್ತರ ಟೋಟಲ್ ಆಗಿ ನಮಗೆ ಐದು ಅಡಿ ಇರಬೇಕು ಅರೇಬಿಕಾದಲ್ಲಿ. ಅದು ಇನ್ನು ಗಿಡ್ಡ ತಳಿಗಳದಾದ್ರೆ ಒಂದೇ ಮಟ್ಟ, ಅದು ಮೂರುವರೆಯಿಂದ ನಾಲ್ಕು ಅಡಿಗೆ ಸಜೆಸ್ಟ್ ಮಾಡ್ತೀವಿ. ಅದೇ ತರನಾಗಿ ರೋಬೋಸ್ಟಾದಲ್ಲಿ ಎತ್ತರದ ತಳಿ ಇರ್ಬೋದು ಅಥವಾ ಗಿಡ್ಡ ತಳಿ ಇರ್ಬೋದು, ಮೂರುವರೆಯಿಂದ ನಾಲ್ಕು ಅಡಿ ಮಟ್ಟನ ನಾವು ಹೇಳ್ತೀವಿ ಸರ್. ಸೊ ಈ ಒಂದು ಮಟ್ಟನ ಮಾಡೋದ್ರಿಂದ ನಾವು ಮೊದಲನೇ ಒಂದು ಆಕಾರವನ್ನ ಕೊಡ್ತೀವೋ ಇದು ತುಂಬಾ ಮುಖ್ಯ. ಯಾಕಂತಂದ್ರೆ ಈ ಬೆಳೆಯನ್ನ ಒಂದು ಸರಿ ಬೆಳೆದ್ರೆ ಅಥವಾ ಒಂದು ಸರಿ ನಾವು ನಿರ್ವಹಣೆ ಮಾಡಿದ್ರೆ 40-50-60 ವರ್ಷ ತನಕ ಬಾಳುವಂತಹ ಬೆಳೆ ಇದು. ಅಲ್ಲಿವರೆಗೂ ಸಾಕಷ್ಟು ಇಳುವರಿಯನ್ನ ಮಾಡ್ತಾ ಇರ್ತೀವಿ. ಎಕ್ಸ್ಪೆಕ್ಟೆಡ್ ಇಳುವರಿ ಬರಬೇಕು ಅಂತಂದ್ರೆ ಈ ತರನಾದ ಒಂದು ಮಟ್ಟ ಕಾರ್ಯಕ್ರಮಗಳನ್ನ ಅಥವಾ ಕಪಾತ ಕಾರ್ಯಕ್ರಮಗಳನ್ನ ಕಸಿಗಳನ್ನ ರೆಗ್ಯುಲರ್ ಆಗಿ ನಾವು ಮಾಡ್ತಾ ಇದ್ರೆ ನಾವು ನಮ್ಮ ಗಿಡಗಳಿಂದ ಒಳ್ಳೆಯ ಫಸಲನ್ನು ಪಡಿಬಹುದು. ಅಂದ್ರೆ ಗಿಡಗಳ ವಯಸ್ಸಿನ ಆಧಾರದ ಮೇಲೆ ನಾವು ಮತ್ತೆ ಆ ವಿಧಗಳ ತಳಿಗಳ ಆಧಾರದ ಮೇಲೆ ನಾವು ಅವುಗಳಿಗೆ ಒಂದು ಕಪಾತನ್ನ ಮಾಡಬೇಕಾಗುತ್ತೆ. ಇನ್ನೊಂದು ರೈತ ಬಾಂಧವರಿಂದ ನೆತ್ತಿ ಬಿಡಿಸೋದು ಅಂತ ಮಾತಾಡ್ಕೊಳ್ತಾ ಇರ್ತಾರೆ, ಈ ರೀತಿ ಅಂದ್ರೆ ಏನು ಅಂತೀರಿ ಸರ್? ನೆತ್ತಿ ಬಿಡಿಸೋದು ಅಂತಂದ್ರೆ ಸೆಂಟ್ರಿಂಗ್ ಅಂತ ಕರಿತೀವಿ. ಕಸಿಯಲ್ಲಿ ಈ ಸಣ್ಣ ಕಸಿ ದೊಡ್ಡ ಕಸಿ ಬಿಟ್ಟು ಇನ್ನು ಮೂರ್ ತರ ಇದೆ, ಒಂದು ಸೆಂಟ್ರಿಂಗ್ ಅಂತ ಕರಿತೀವಿ, ಇದು ನೆತ್ತಿ ಬಿಡಿಸೋದು. ಆಮೇಲೆ ಇನ್ನೊಂದು ಡಿ ಸಕರಿಂಗ್ ಅಂತ ಕರಿತೀವಿ, ಅದು ಕಂಬ ಚಿಗರನ್ನ ನಾವು ತೆಗೆಯುವಂತದ್ದು. ಆಮೇಲೆ ಚಿಗುರು ತೆಗೆಯೋದು, ಅಂದ್ರೆ ಈ ಬೇರೆ ರೆಕ್ಕೆಗಳಲ್ಲಿರುವಂತ ಚಿಗುರು ತೆಗೆಯೋದು. ಮೂರು ಕಾರ್ಯಕ್ರಮಗಳನ್ನ ಈ ಜೊತೆ ಜೊತೆಗೆ ಮಾಡ್ಕೋಬೇಕು. ಈ ಸಣ್ಣ ಕಸಿ ಅಥವಾ ಸಣ್ಣ ಕಪಾತು, ದೊಡ್ಡ ಕಸಿ ಅಥವಾ ದೊಡ್ಡ ಕಪಾತಿನ ಜೊತೆ ಜೊತೆಗೆ ಮಾಡುವಂತ ಈ ಒಂದು ಕಾರ್ಯಕ್ರಮಗಳು ಇವು, ಸೆಂಟ್ರಿಂಗು ಮತ್ತೆ ಡಿ ಸಕರಿಂಗು ಮತ್ತೆ ಚಿಗುರು ತೆಗೆಯೋದು ಅಂತ ನಾವು ಹೇಳ್ತೀವಿ. ಪ್ರತಿ ವರ್ಷನೂ ಮಾಡ್ತಾ ಇರಬೇಕು. ಮುಖ್ಯವಾದ ಏನು ಕಾಂಡ ಇರುತ್ತೆ, ಕಾಂಡದಿಂದ ಅರ್ಧ ಅಡಿ ಸುತ್ತಲೂ ಬರ್ತಕ್ಕಂಥ ಚಿಗುರುಗಳನ್ನ ತೆಗೆಯೋ ಒಂದು ಕಾರ್ಯಕ್ರಮವನ್ನು ನೆತ್ತಿ ಬಿಡಿಸೋದು ಅಂತ ಕರಿತೀವಿ. ಈ ನೆತ್ತಿ ಬಿಡಿಸೋ ಕಾರ್ಯಕ್ರಮದಿಂದ ನಮಗೆ ಇನ್ನೊಂದು ಪ್ರಯೋಜನ ಏನಾಗುತ್ತೆ ಅಂತಂದ್ರೆ, ಇದಕ್ಕೆ ಮಳೆಗಾಲ ಏನಾದರೂ ಜಾಸ್ತಿ ಆದ್ರೆ ಕಪ್ಪು ಕೊಳೆ ರೋಗ ಜಾಸ್ತಿ ಬರುತ್ತೆ. ಆ ಕಪ್ಪು ಕೊಳೆ ರೋಗನ ನಿಯಂತ್ರಣ ಮಾಡೋದನ್ನ ನೆತ್ತಿ ಬಿಡಿಸೋದು ಅಂತ ಕರಿತೀವಿ. ಇದರಿಂದ ನಾವು ಅದನ್ನ ನಿರ್ಮೂಲನೆಯನ್ನು

ನಾಳೆ 6:51 ಕೃಷಿರಂಗದಲ್ಲಿ ನ್ಯೂನ್ಯ ಪೋಷಣೆ ಮತ್ತು ನಿರ್ವಹಣೆ ಕುರಿತು ಡಾಕ್ಟರ್ ಕೆ ಗೀತಾ ಅವರೊಂದಿಗೆ ಸಂದರ್ಶನ, ನಂತರ ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ. ಈಗ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿ ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿ ಕಾಫಿ ದರ 50 ಕೆಜಿ ಚೀಲ ಒಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 26,500 ರೂಪಾಯಿಯಿಂದ 27,200 ರೂಪಾಯಿ, ಅರಬಿಕಾ ಚೇರಿ 15,500 ರೂಪಾಯಿಯಿಂದ 17,250 ರೂಪಾಯಿ, ರೊಬಸ್ಟಾ ಪಾರ್ಚ್ಮೆಂಟ್ 22,000 ರೂಪಾಯಿಯಿಂದ 22,400 ರೂಪಾಯಿ, ರೊಬಸ್ಟಾ ಚೇರಿ 12,000 ರೂಪಾಯಿಯಿಂದ 13,000 ರೂಪಾಯಿ. ಮಾರುಕಟ್ಟೆ ಧಾರಣೆ ಪ್ರಸಾರವಾಯಿತು. ಇಲ್ಲಿಗೆ ಇಂದಿನ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ನಿಧನ ಸುದ್ದಿ. ಹೆಬ್ಬೆಟ್ಟಗಿರಿ ಗ್ರಾಮದ ಬಿಸಿ ಮುತ್ತಪ್ಪ ಪೂಜಾರಿಯವರ ಮಗ ನವೀನ ಇಂದು ನಿಧನರಾದರು. 38 ವರ್ಷ ವಯಸ್ಸಿನ ನವೀನ ಅವರ ಅಂತ್ಯಕ್ರಿಯೆ ನಾಳೆ ಬೆಳಿಗ್ಗೆ 11:00 ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ, ಸುದ್ದಿ ಜುಂಪಿ. ಪ್ರಾಯೋಜಕರು ಶ್ರೀ ಚಾಮುಂಡೇಶ್ವರಿ ಕಾಫಿ ಟ್ರೇಡರ್ಸ್ ಮದಿನಾಡು. ಮಾಲೀಕರು ಸಂಜಯ್ ಪಡ್ಪು. ಮೊಬೈಲ್ 8277132143. ಸುದ್ದಿ ಜೊಂಪೆ ಓದುತ್ತಿರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ. ಮಕ್ಕಳಲ್ಲಿ ಶಿಸ್ತು ಸರಳತೆ ಬೆಳೆಸಿಕೆ ಬೇಸಿಗೆ ಶಿಬಿರ ಸಹಕಾರಿಯಾದೆ. ಅಪ್ಪ ಅವ್ವಂದಿರು ಯಾಗೋಳು ಮಕ್ಕಳಿಗೆ ಸ್ಫೂರ್ತಿಯಾಗಿರೋ ಕೂತ ಹಿರಿಯ ಪತ್ರಕರ್ತ ಜಿ ಚಿದ್ವಿಲಾಸ್ ಅವು ಹೇಳ್ದು. ಪ್ಯಾಟೆನ ಕೊಡಗು ವಿದ್ಯಾಲಯಲ್ಲಿ ಸಮಾಗಮ ಬೇಸಿಗೆ ಶಿಬಿರದ ಆಖಿರಿ ಜಂಬರಲ್ಲಿ ಕೂಡಿಯಾಡಿ ಅವು ಮಾತಾಡ್ದು. ನೀರಿನ ಮಹತ್ವದ ಬಗ್ಗೆಲಿ ಅರಿವು, ಮೊಬೈಲ್ನ ದುಷ್ಪರಿಣಾಮ, ಪ್ಲಾಸ್ಟಿಕ್ ಬಳಕೆನ ತೊಂದರೆ ಬಗ್ಗೆ ಅವು ತಿಳಿಸಿಕೊಟ್ಟು. ಮುಖ್ಯ ನೆಂಟರಾಗಿ ಚಾಲನೆ ಕೊಟ್ಟ ರಾಷ್ಟೀಯ ಬಾಸ್ಕೆಟ್ಬಾಲ್ ತಂಡದ ಮಾಜಿ ನಾಯಕಿ ಡಾಕ್ಟರ್ ಪುಷ್ಪಾ ಕುಟ್ಟನ್ನ ಮಾತಾಡಿ ಶಾಲಾ ಶಿಕ್ಷಣದೊಟ್ಟಿಗೆ ಕ್ರೀಡೆ ಹಂಗೆ ಸಹಪಠ್ಯ ಚಟುವಟಿಕೆ ಕೂಡ ಅವಶ್ಯಕ ಅವು ಶಿಬಿರಾರ್ಥಿಗಳಿಗೆ ಕಿವಿಮಾತು ಕೊಟ್ಟು. ಈ ಕಾರ್ಬಾರ್ಲಿ ಶಾಲಾ ಸಿಬ್ಬಂದಿ ವರ್ಗದವು ತರಬೇತುದಾರರು ಕೂಡದಂಗೆ ಸಂಪನ್ಮೂಲ ವ್ಯಕ್ತಿಗ ಪಾಲ್ಗೊಂಡಿದ್ದು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡುಕೂಟಂದ. ಸಾಂಸ್ಕೃತಿಕ ನಾಯಕ ವಿಶ್ವಗುರು ಭಕ್ತಿ ಭಂಡಾರಿ ಬಸವ ಜಯಂತಿ ಕಾರ್ಯಕ್ರಮ 30 ಏಪ್ರಿಲ್ ಹೊತ್ತಾರೆ 11:00 ಪ್ಯಾಟೆನ ಗಾಂಧಿ ಭವನದಲ್ಲಿ ನಡೆದಿದೆ. ಪ್ರಾದೇಶಿಕ ಸಾರಿಗೆ ಕಚೇರಿ ಸಭಾವಾಡಿಯಲ್ಲಿ 29 ಏಪ್ರಿಲ್ 3:00 ಸಾರಿಗೆ ಅದಾಲತ್ ನಡೆದಿದೆ. ಸಾರ್ವಜನಿಕರು ಸಾರಿಗೆ ಇಲಾಖೆನ ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟಂಗೆ ತಮ್ಮ ಕುಂದುಕೊರತೆಯ ಪುಕಾರ್ಗಳನ್ನ ಸಲ್ಲಿಸಕೃತ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ನಾಗರಾಜಚಾರ್ ಕೇಳಿಕೊಂಡಳು. 66x11 kV ವಿದ್ಯುತ್ ಉಪಕೇಂದ್ರದಿಂದ ಹೊರಹೋವ F12 ರಾಜಸೀಟ್ ಫೀಡರ್ಲಿ 29 ಏಪ್ರಿಲ್ ಹೊತ್ತಾರೆ 10:00 ಹಿಂಬತ್ತು 5:00 ಮುಟ್ಟ ಮಳೆಗಾಲಕ್ಕೆ ಮುಂಜಾಗ್ರತೆಗೆ ರಿಪೇರಿ ಕೆಲಸ ಮಾಡಿಕೆ ಇರದರಿಂದ ಮಂಗಳೂರು ರಸ್ತೆ ತಾಲತ್ ಮನೆ ಡಿಸಿ ಕಚೇರಿ ರಾಜಸೀಟ್ ರಸ್ತೆ ರೇಸ್ ಕೋರ್ಸ್ ರಸ್ತೆ ಇಂದಿರಾನಗರ ಚಾಮುಂಡೇಶ್ವರಿ ನಗರ ಸ್ಟೋನ್ ಹಿಲ್ ಎಲ್ಐಸಿ ರಸ್ತೆ ಹೊಸ ಬಡಾವಣೆ ರಿಮೈಂಡ್ ಹೋಮ್ ಡೈರಿ ಫಾರಂ ಎಫ್ಎಂಸಿ ಕಾಲೇಜ್ ರಸ್ತೆ ಕನ್ನಿಕಾ ಬಡಾವಣೆ ವಿದ್ಯಾನಗರ ಸುತ್ತಮುತ್ತ ಪ್ರದೇಶದಲ್ಲಿ ವಿದ್ಯುತ್ ಇರ್ದುಳೆ. ಸಾರ್ವಜನಿಕರು ಸಹಕರಿಸುವಂಗೆ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವು ಕೇಳಿಕೊಂಡಳು. ಪ್ಯಾಟೆನ ಸರ್ಕಾರಿ ಶುರುವಿನ ದರ್ಜೆ ಕಾಲೇಜ್ ಹೊಸದಾಗಿದ್ದ ಕಟ್ಟಡ 2015-16 ಶುರುವಿನ ಬಿಎ ಬಿಕಾಂ ತರಗತಿಗಳಿಗೆ ಪ್ರವೇಶ ಶುರು ಆಗುಟ್ಟು ಕಾಲೇಜಿನ ಕಚೇರಿ ಸಮಯದಲ್ಲಿ ಅರ್ಜಿ ಪಡೆದು ಪ್ರವೇಶ ಪಡ್ಕನಕ ಕಾಲೇಜಲ್ಲಿ ಒಳ್ಳೆ ವ್ಯವಸ್ಥೆ ಕೂಡ ಉಟ್ಟು ಜಾಸ್ತಿ ಮಾಹಿತಿ ಬೇಕಾರೆ ಸರ್ಕಾರಿ ಶುರುವಿನ ದರ್ಜೆ ಮಹಿಳಾ ಕಾಲೇಜಿಂದ ಕೇಳಿ ತಿಳ್ಕನಕತ್ತ ಕಾಲೇಜಿನ ಪ್ರಾಂಶುಪಾಲರು ಮಾಹಿತಿ ಕೊಟ್ಟಳು. ಕೊಡಗು ಜಿಲ್ಲೆನ ನೆಲ್ಜಿ ಶ್ರೀ ಇಗ್ಗುತಪ್ಪ ದೇವಸ್ಥಾನದ ವಾರ್ಷಿಕ ಸಮಾರಾಧನಾ ಉತ್ಸವ ಪೌಳಿಯ ಉದ್ಘಾಟನಾ ಕಾರ್ಬಾರ್ 1 May ನಡೆದದೆ ಅಂತ ಪ್ರಕಟಣೆಗೆ ತಿಳಿಸಿಯಳು. ಮುತ್ತಂಡ ಕಪ್ ಹಾಕಿ ಉತ್ಸವ ಫೈನಲ್ ಪಂದ್ಯಕ್ಕೆ ಮಂಡೆ ಪಂಡ ಮತ್ತೆ ಚೇಂದಂಡ ನಡುವೆ ಮುದ್ದಂಡ ಕಪ್ಗೆ ಇದೇ ನಾಳೆ ಐತವಾರ ಫೈನಲ್ ಮ್ಯಾಚ್ ನಡೆದದೆ ಅಂತ ಗೊತ್ತಾಗುಟ್ಟು. ಹಂಗೆ ಇಂದು ನಡೆದ ಮಹಿಳಾ ಹಾಕಿ ಪೈಪೋಟಿ ಫೈನಲ್ಲಿ ಕಂಬೀರಂಡ ತಂಡ ಚಾಂಪಿಯನ್ ಪಟ್ಟ ಪಡೆದಳು. ಪಿಂಚಣಿ ದಿನ 29 ಏಪ್ರಿಲ್ ಹೊತ್ತಾರೆ 11:00 ಮಡಿಕೇರಿ ತಾಲೂಕು ಸಂಪಾಜೆ ಹೋಬಳಿ ಸಂಪಾಜೆ ನಾಡ ಕಚೇರಿಯಲ್ಲಿ ನಡೆದಿದೆ. ಸಾಮಾಜಿಕ ಭದ್ರತಾ ಯೋಜನೆ ಅಡಿಲಿ ಫಲಾನುಭವಿಗ ತೊಂದರೆ ತಾಪತ್ರೆಯನ್ನು ನೋಂದಾಯಿಸುವ ಹಂಗೆ ಮಡಿಕೇರಿ ತಾಲೂಕು ತಹಶೀಲ್ದಾರ್ ಪ್ರವೀಣ್ ಪಿಸಿ ಅವು ತಿಳಿಸಿಯಳು.

ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್, ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ, ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದೇನುಳು ಮಲ್ಲೆಂಗಡ ಜಾಗೃತಿ ಅಯ್ಯಪ್ಪ. ಪ್ರಾದೇಶಿಕ ಅಸಮತೋಲನ ತರಮೀದ ಪ್ರಾದೇಶಿಕ ಅಸಮತೋಲನ ನಿರ್ವಹಣಾ ಉನ್ನತ ಅಧಿಕಾರಿ ಸಮಿತಿ ಸದಸ್ಯಗಳಾದ ಎಂಎಚ್ ಸೂರ್ಯನಾರಾಯಣವು ಸಂಬಂಧಪಟ್ಟ ಇಲಾಖಾ ಅಧಿಕಾರಿಯ ಪಿನ ಬೋರೆ ಬೋರೆ ಸಂಘ ಸಂಸ್ಥೆಯ ಪ್ರತಿನಿಧಿಯಡ ಕೂಡ ಚರ್ಚೆ ನಡೆಸಿ ಮಡಿಕೇರಿ ಜಿಲ್ಲಾ ಪಂಚಾಯತ್ ಕೆಡಿಪಿ ಸಭಾಬಾಡಿಯಲ್ಲಿ ನಡೆದ ಸಭೆಯಲ್ಲಿ ಮಾಹಿತಿ ಪಡೆದಕ್ಕೆ ಬರೆದ ಅವು ಅಭಿವೃದ್ಧಿ ಸೂಚ್ಯಾಕಂತ ಅಂತರ್ ಜಿಲ್ಲಾ ಪಿನ ಅಂತರ್ ಪ್ರಾದೇಶಿಕ ಅಸಮಾನತೆಯನ್ನ ಕಮ್ಮಿ ಮಾಡುವಕ್ಕೆ ಬೋರೆ ಜಿಲ್ಲೆ ಕುಂಜ ಬಯತುಳ ಜಿಲ್ಲೆ ಪಿನ ಪ್ರದೇಶತ್ರ ಅಭಿವೃದ್ಧಿಗೂ ಒತ್ತ ಕಾರ್ಯತನ ರೂಪಿಸಿಡೋಣ ಅಧಿಕಾರಿಯಕ್ಕೆ ಸೂಚನೆ ಕೊಡ್ತದೆ. ಕೊಡು ಒಕ್ಕೊಡಕಡ ನಡುವೆ ನಡೆದುಕೊಳ್ಳೋ ಮುದ್ದಂಡ ಕಪ್ ಹಾಕಿ ಕಳಿನ ಮೆರ ಪೊಮ್ಮಕಡ ಫೈವ್ ಎ ಸೈಡ್ ಹಾಕಿ ಕಳಿಲ್ ಕಂಬಿರಂಡ ಒಕ್ಕ ಪೊಮ್ಮಕಡ ತಂಡ ಚಾಂಪಿಯನ್ಸ್ ಪಟ್ಟ ಪಡೆದಿತ್ತು. ಅನ್ನನೆ ನಾಳೆ ನಡಪ ಫೈನಲ್ಸ್ ಕಳಿಲ್ ಚಾಂದಂಡ ಪಿನ ಮಂಡೆ ಪಂಡ ಒಕ್ಕ ಕರಡ ನಡುವೆ ಕಳಿ ನಡಪ ಇದಾನದು ಆಖೇರಿ ಸಮಾರಂಭದ ಇನಾಮ ಬಳಂಬೋ ಸಾಂಸ್ಕೃತಿಕ ಕಾರ್ಯಕ್ರಮ ಇಪ್ಪ. ಈ ನೇರ ಮುಖ್ಯ ಬಿಂದುಗಳಾಯಿತು. ಗೃಹ ಸಚಿವ ಡಾ ಜಿ ಪರಮೇಶ್ವರ್, ಕೊಡಗು ಜಿಲ್ಲಾ ಉಸ್ತುವಾರಿ ಮಂತ್ರಿ ಎನ್ಎಸ್ ಪೋಸರಾಜು, ನಗರಾಭಿವೃದ್ಧಿ ಸಚಿವಗಳನ್ನು ಬೈರಾತಿ ಸುರೇಶ್, ಒಲಿಂಪಿಯನ್ ಮನೆಯ ಪಂಡ ಸೋಮಯ್ಯ, ಶಾಸಕ ಅಜಿಕುಟರೇಸ್ ಪೊನ್ನಣ್ಣ, ಶಾಸಕ ಡಾ ಮಂತ್ರಗೌಡ, ಸಂಸದಗಳನ್ನ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಕೂಡನಿಕೆ ಕನಪಟ್ಟವು ಕೂಡಿಯಾಡುವುದುಂಡು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಪಿನ ಸಂಸ್ಕೃತಿ ಇಲಾಖೆಯ ಕೂಡುಕೂಟದ ಶ್ರೀ ಆದಿಶಂಕರಾಚಾರ್ಯ ಜಯಂತಿ ಕಾರ್ಯಕ್ರಮದನ್ನ ಮೇ ದಂಡಂಗ್ ಪೊಲಕ 11 ಗಂಟೆಗೆ ಮಡಿಕೇರಿಯ ಗಾಂಧಿ ಪರಂಬಲ್ ಕೈಪ. ಪ್ರಾದೇಶಿಕ ಸಾರಿಗೆ ಕಚೇರಿ ಸಭಾಬಾಡಿಯಲ್ಲಿ ಇದೇ 29 ಪೊಲಕ 3 ಗಂಟೆಗೆ